ಇದೆಲ್ಲ ಚಂದ ಮಾವ, ನನ್ನ ನೀನು ನಿನ್ನ ನಾನು ಅದುಕೊಂಡು ಕೂತುಕೊಂಡು ಆಸೆಯು ತೀರದೆಂದು ಚಂದ ಮಾವ, ಬೇಸಾರ ಕಳೆಯದೆಂದು ಚಂದ ಮಾವ. ನನ್ನ ನೀನು ನಿನ್ನ ನಾನು ಅದುಕೊಂಡು ಕೂತುಕೊಂಡು ಆಸೆಯು ತೀರದೆಂದು ಚಂದ ಮಾವ, ಬೇಸಾರ ಕಳೆಯದೆಂದು ಚಂದ ಮಾವ. ಗಿನ್ನಿ ತುಂಬ ಒಳ್ಳೆ ಗಂಧ ತುಂಬಿ ನಾನು ಆ ಸಣ್ಣ ಜಾಜಿ ಹೂವ ದಂಡೆ ಕಟ್ಟಿ ನಾನು ಮೂಡಿಕೊಂಡು ಬತ್ತಿ ಬತ್ತಿ. ನನ್ನ ನೀನು ನಿನ್ನ ನಾನು ಅದುಕೊಂಡು ಕೂತುಕೊಂಡು ಆಸೆಯು ತೀರದೆಂದು ಚಂದ ಮಾವ, ಬೇಸಾರ ಕಳೆಯದೆಂದು ಚಂದ ಮಾವ. ಏನದ ಹೆಂಗೈತೆ